ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಜೋಲಾ ಉತ್ಪಾದನೆ ಮತ್ತು ಬಳಕೆ ಈ ಕುರಿತು ಡಾಕ್ಟರ್ ಕೆಎಚ್ ನಾಗರಾಜ್ ಅವರೊಂದಿಗೆ ಈಗ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ. ನಮಸ್ಕಾರ. ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಪಶುಪಾಲನೆಯಲ್ಲಿ ತೊಡಗಿದ್ದಾರೆ. ಹೌದು. ಜೊತೆಗೆ ಅವರಿಗೆ ಒಂದು ಉತ್ತಮವಾದಂಥ ಆದಾಯದ ಮೂಲ ಅಂದರೆ ಪಶುಪಾಲನೆ ಮತ್ತು ಹೈನುಗಾರಿಕೆ. ಹೈನುಗಾರಿಕೆಯನ್ನು ಮಾಡುವಾಗ ನಾವು ಈ ಪಶು ಆಹಾರಕ್ಕಾಗಿನೇ ಹೆಚ್ಚಿನ ಒಂದು ಖರ್ಚನ್ನು ಮಾಡ್ತೇವೆ. ಹೌದು. ನಮ್ಮ ರೈತ ಬಾಂಧವರು ಕೂಡ ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಹೌದು. ವಿಶೇಷವಾಗಿ ವಿವಿಧ ರೀತಿಯಾದಂಥ ಈ ಪಶು ಆಹಾರವನ್ನು ಕೊಡುವಂಥದ್ದು ಒಳ್ಳೆ ಉತ್ಪಾದನೆಯನ್ನು ಪಡೆಯೋದಕ್ಕೆ ಬಹಳ ಅಗತ್ಯ. ಖಂಡಿತವಾಗಿ. ಪಶು ಆಹಾರದ ಮೇಲಿನ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಈ ಅಜೋಲಾ ಬಳಕೆ ಕೂಡ ಬಹಳ ಮುಖ್ಯವಾದಂಥದ್ದು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಹೌದು. ಆದ್ದರಿಂದ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಜೋಲಾದ ಮಹತ್ವ, ಈ ಅಜೋಲಾವನ್ನು ಹೇಗೆ ಅವರು ಮನೆ ಮಟ್ಟದಲ್ಲೇ ಉತ್ಪಾದನೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತವಾಗಲು. ಪ್ರಾರಂಭದಲ್ಲಿ ಅಜೋಲಾ ಅಂದ್ರೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ನಾವು ಯಾವುದೇ ಒಬ್ಬ ಹೈನುಗಾರಿಕೆ ಮಾಡುವಂತಹ ರೈತನ್ನ ಹಾಲು ಉತ್ಪಾದಕರಿಗೆ ಒಂದು ಪ್ರಶ್ನೆ ಕೇಳಿದ್ರೆ, ಹೈನುಗಾರಿಕೆಯಲ್ಲಿ ಏನಪ್ಪ ನಿಮಗೆ ಸಮಸ್ಯೆ ಅಂತ ಕೇಳಿದ್ರೆ ಒಂದೇ ಒಂದು ಉತ್ತರ ಬರುತ್ತೆ, ಮೇವಿನ ಸಮಸ್ಯೆ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಹೌದು. ಈಗ ತಾವೇ ಹೇಳಿದಾಗೆ ಹೈನುಗಾರಿಕೆಯಲ್ಲಿ ಅಧಿಕ ಖರ್ಚು ಆಗೋದು ಮೇವಿಗೋಸ್ಕರ. ಸುಮಾರು 65-70 ಭಾಗದಷ್ಟು ಖರ್ಚು ಮೇವಿಗೋಸ್ಕರ ಹೋಗುತ್ತೆ. 100 ರೂಪಾಯಿ ಲಾಭ ಬಂದ್ರೆ 65-70 ರೂಪಾಯಿ ಬರೀ ಮೇವಿಗೆ ಖರ್ಚು ಮಾಡಿದ್ರೆ ಇನ್ನೆಲ್ಲಿ ಲಾಭ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ರೈತರಿಗೆ. ಈ ನಿಟ್ಟಿನಲ್ಲಿ ತಾವು ಹೇಳಿದಾಗೆ ಅಜೋಲಾ ಅನ್ನೋದು ಒಂದು ಪರ್ಯಾಯ ಮೇವು ಆಗೋದ್ರಲ್ಲಿ ಖಂಡಿತವಾಗ್ಲೂ ಸಂಶಯ ಇಲ್ಲ. ಅಜೋಲಾ ಅನ್ನೋದು ಒಂದು ಹಸಿರು ಪಾಚಿ ತರ ಇರೋ ಅಂತ ಒಂದು ಸಣ್ಣ ಸಸ್ಯ. ಇದು ನೀರಿನ ಮೇಲೆ ಬೆಳೆಯುತ್ತೆ. ಹೌದು, ಬೆಳೆಯುತ್ತೆ. ಇದನ್ನ ರೈತರು ಪಶು ಆಹಾರವಾಗಿ ಉಪಯೋಗಿಸಿದ್ರೆ, ಇದನ್ನ ಕಡಿಮೆ ಖರ್ಚಿನಲ್ಲಿ ಬೆಳೆಯೋದ್ರಿಂದ, ಹೆಚ್ಚು ಶ್ರಮ ಇಲ್ಲದೆ ಬೆಳೆಯೋದ್ರಿಂದ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಲಿನ ಉತ್ಪಾದನೆ ಖರ್ಚು ಸಹ ಕಡಿಮೆ ಆಗುತ್ತೆ. ಈ ಅಜೋಲಾದ ಬಳಕೆ ಹೇಗೆ ಪ್ರಾರಂಭವಾಯಿತು ಅಂತೇಳಿ? ಅಜೋಲಾ ಮುಂಚೆ ಎಲ್ಲ ನೋಡಬೇಕು ಅಂದರೆ ಇದು ಭತ್ತದ ಗದ್ದೆನಲ್ಲಿ ತಾನಾಗ್ತಾನೆ ಬೆಳೀತಾ ಇತ್ತು. ಆಗ ಅದಕ್ಕೆ ಒಂದು ಶಕ್ತಿ ಇದೆ, ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಭೂಮಿಗೆ ಸ್ಥಿರೀಕರಿಸುವಂಥ ಒಂದು ಶಕ್ತಿ ಇದೆ. ಇದು ಸುಮಾರು 25-45 kg ಹೆಕ್ಟೇರ್ಗೆ ಸ್ಥಿರೀಕರಿಸುತ್ತೆ ಸಾರಜನಕವನ್ನು. ಆ ನಿಟ್ಟಿನಲ್ಲಿ ರೈತರು ಹಿಂದೆ ಗೊತ್ತೋ ಗೊತ್ತಿಲ್ಲದೇನೋ ಅವರು ಭತ್ತದ ಗದ್ದೆನಲ್ಲಿ ಬೆಳೀತಾ ಇದ್ರು. ತಾನಾಗೆ ತಾನು ಬೆಳೆಯೋರು ಹಾಗೆ ಬಿಡೋರು. ಅವರ ಉದ್ದೇಶದಲ್ಲಿ ನೀರು ಆವಿಯಾಗಿ ಹೋಗೋದಿಲ್ಲ, ಚೆನ್ನಾಗಿರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ ಅಂತ. ಚಾಪೆ ಅಷ್ಟಂಗ ಆಗೋದು. ಹೌದು ಹೌದು. ಆ ರೀತಿನಲ್ಲಿ ಬೆಳೀತಾ ಇದ್ರು. ಆಗ ಆ ಒಂದು ಅನುಕೂಲ ಅಥವಾ ಇದ್ರ ಉಪಯೋಗ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಪಶು ಆಹಾರವಾಗಿ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಮೊದಲು ಪಶು ಆಹಾರವಾಗಿ ಬಳಕೆ ಮಾಡಿದ್ರು. ಅದರಲ್ಲೂ ಕನ್ಯಾಕುಮಾರಿನಲ್ಲಿ ಒಂದು NGO ಇದೆ, ವಿವೇಕಾನಂದ ಅಂತಂದೇಳಿ, ಅವರು ಇದನ್ನ ಪಶು ಆಹಾರವಾಗಿ ಮೊದಲು ಉಪಯೋಗಿಸಿದ್ರು. ಹಾಗೆ ಅವರು CFTRI ಮೈಸೂರು ಮತ್ತೆ NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ, ಇವರ ಸಹಯೋಗದೊಂದಿಗೆ ಏನಿದೆ ಇದರಲ್ಲಿ ಏನು ಅಂತಂದೆಲ್ಲ ಕಂಡುಹಿಡಿದು ವಿಶ್ಲೇಷಣೆ ಮಾಡಿ ಅವರು ಇದರಲ್ಲಿ ಈ ತರ ಒಂದು ಪೋಷಕಾಂಶಗಳಿದೆ, ಇದು ಪಶು ಆಹಾರಕ್ಕೆ ಯೋಗ್ಯ ಅಂತಂದು ಹೇಳಿ ಪಶು ಆಹಾರವಾಗಿ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಆಂಧ್ರದಲ್ಲಿ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಹೇರಳವಾಗಿ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಬಳಕೆ ಆಗ್ತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ರೈತರು ಬಳಕೆ ಮಾಡಿಕೊಂಡು ಪಶು ಆಹಾರವಾಗಿ ಉಪಯೋಗಿಸ್ಬೇಕಾಗಿದೆ. ಇನ್ನ ಅಜೋಲಾದ ಉತ್ಪಾದನೆಯ ವಿಧಾನಗಳಿಗೆ ಬಂದ್ರೆ ನಮ್ಮ ರೈತರು ಅವರ ಮಟ್ಟದಲ್ಲೇ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅಂತ. ಈಗ ಉತ್ಪಾದನೆಗೆ ಹೋಗೋದಕ್ಕೆ ಮುಂಚೆ ಅಜೋಲಾದ್ದು ಕೆಲವು ಲಾಭಗಳಿದಾವೆ, ಅನುಕೂಲಗಳಿದಾವೆ. ಅಜೋಲಾ ಪಶು ಆಹಾರವಾಗಿ ಉಪಯೋಗಿಸಿದ್ರೆ ಏನಾಗುತ್ತೆ ಅನ್ನೋ ಇದಿದೆ. ಈಗ ಅಜೋಲಾವನ್ನ ಹಾಲು ಕೊಡುವಂತ ಹಸು ಅಥವಾ ಎಮ್ಮೆಗಳಿಗೆ 500 ಹಸುಗಳಿಗೆ ಕೊಟ್ರೆ ಅದು ಪ್ರತಿದಿನ 1.5 ಕೆಜಿಯಿಂದ 2 ಕೆಜಿ, ಇದುವರೆಗೂ ಇಷ್ಟೇ ಕೊಡಬೇಕು ಅಂತ ಏನೋ ಒಂದು ನಿಗದಿ ಇಲ್ಲ, ಆದರೆ 1.5 ಕೆಜಿ ವರೆಗೂ ಕೊಟ್ರೆ 25% ವರ್ಗೂ ಹಾಲಿನ ಉತ್ಪಾದನೆ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗೇನೆ ಎಮ್ಮೆಗಳಲ್ಲಿ ಹಾಲಿನ ಕೊಬ್ಬಿನಾಂಶನೂ ಸಹ ಹೆಚ್ಚಾಗುತ್ತೆ, 0.7% ಹೆಚ್ಚಾಗೋ ಸಾಧ್ಯತೆಗಳಿದೆ. ಬರೀ ಹಾಲಿನ ಉತ್ಪಾದನೆ ಹೆಚ್ಚಾಗೋದಲ್ಲದೆ ಪಶು ಆರೋಗ್ಯನೂ ಸಹ ಉತ್ತಮವಾಗುತ್ತೆ. ಹಾಗೆ ಈ ತರ ಹಲವಾರು ಉಪಯೋಗಗಳು ಅಜೋಲಾ ಆಗಿದೆ. ಇದನ್ನ ಬರೀ ಪಶು ಆಹಾರವಾಗಿ ಉಪಯೋಗಿಸೋದಲ್ಲದೆ ಮೀನುಗಳಿಗೆ ಕೊಡ್ಬೋದು, ಕೋಳಿಗಳಿಗೆ ಕೊಡ್ಬೋದು, ಕುರಿ ಮೇಕೆ ಇವೆಲ್ಲದಕ್ಕೂ ಕೊಡ್ಬೋದು. ನಿಜ ಹೇಳಬೇಕು ಅಂದ್ರೆ ಮನುಷ್ಯರು ಸಹ ಇದನ್ನ ಅಜೋಲಾ ಪಕೋಡವನ್ನ ಮಾಡಿಕೊಂಡು ತಿನ್ಬಹುದು, ಯಾಕಂದ್ರೆ ಇದರಲ್ಲಿ ಸಮೃದ್ಧ ಪೋಷಕಾಂಶಗಳು ಇದಾವೆ. ಆದ್ರೆ ಸ್ವಚ್ಛವಾದ ಉತ್ಪಾದನೆ ಆಗಬೇಕಾಗುತ್ತೆ. ಇನ್ನು ವಿಧಾನಗಳಿಗೆ ಬರೋಣ. ಆಯ್ತು. ಈಗ ಈ ಅಜೋಲಾ ಬೆಳೆಯೋದ್ರಲ್ಲಿ ಮುಖ್ಯವಾಗಿ 2 ವಿಧಾನಗಳಿದೆ. ಒಂದು ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿನಲ್ಲಿ ರೈತರು ಬೆಳ್ಕೋಬಹುದು, ಇನ್ನೊಂದು ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿ ಇಲ್ಲ ಅಂದ್ರೆ ಕೃತಕವಾಗಿ ಒಂದು ತೊಟ್ಟಿಯನ್ನ ಮಾಡಿಕೊಂಡು ಸಿಲ್ಪಾಲಿನ್ ಶೀಟ್ ಅಥವಾ ಪ್ಲಾಸ್ಟಿಕ್ ಶೀಟ್ ಅನ್ನು ಉಪಯೋಗಿಸ್ಕೊಂಡು ರೈತರು ಅಜೋಲಾವನ್ನು ಬೆಳಿಬಹುದು. ಆದ್ರೆ ಈ ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿಗೆ ಬಂದ್ರೆ ಇದು ಸ್ವಲ್ಪ ದುಬಾರಿ ಆಗುತ್ತೆ ರೈತರಿಗೆ. ಆದ್ರಿಂದ ರೈತರು ಸಿಲ್ಪಾಲಿನ್ ಶೀಟ್ ಪದ್ಧತಿ ಮೂಲಕ ಅಜೋಲಾವನ್ನ ಬೆಳ್ಕೊಳ್ಳೋದು ಬಹಳ ಮುಖ್ಯ. ಈಗ ಸಿಲ್ಪಾಲಿನ್ ಶೀಟ್ ಪದ್ಧತಿನಲ್ಲಿ ಹೇಗೆ ಅಜೋಲಾ ಬೆಳೆಯೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. 2 ಪದ್ಧತಿನಲ್ಲೂ ಒಂದೇ ಏನಂದ್ರೆ ನಾವು ಒಂದು ತೊಟ್ಟಿಯನ್ನ ಮಾಡ್ಕೋಬೇಕು. ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿ ಇಲ್ಲ, ನಾವಿಲ್ಲಿ ತೊಟ್ಟಿ ಮಾಡ್ಕೊಳಕ್ ಹೊರಟಿದ್ವಿ ಸಿಲ್ಪಾಲಿನ್ ಶೀಟ್ ಅನ್ನ ಉಪಯೋಗಿಸ್ಕೊಂಡು. ರೈತರು ಅಜೋಲಾವನ್ನ ಎಲ್ಲಿ ಬೇಕಾದ್ರೂ ಬೆಳಿಬಹುದು, ಅವ್ರಿಗೆ ಸೂಕ್ತವಾಗಿರುವಂತ ಜಾಗವನ್ನ ಉಪಯೋಗಿಸ್ಕೋಬಹುದು. ಹಿತ್ತಲಲ್ಲಿ ಬೆಳಿಬಹುದು, ತೋಟದಲ್ಲಿ ಬೆಳಿಬಹುದು, ಕೊಟ್ಟಿಗೆ ಎಲ್ಲಿರುತ್ತೋ ಅಲ್ಲೇ ಬೆಳೆದ್ರೆ ತುಂಬಾ ಅನುಕೂಲ. ಮೊದಲು ರೈತರು ಜಾಗವನ್ನ ಆರಿಸ್ಕೋಬೇಕು. ಆರಿಸ್ಕೊಂಡು ಅಲ್ಲಿ ಒಂದು ಗುಂಡಿಯನ್ನ ಮಾಡ್ಕೋಬೇಕಾಗತ್ತೆ. ಈಗ ಗುಂಡಿಯ ಗಾತ್ರ ಎಷ್ಟು ಅಂತ ಅಂದ್ರೆ ನಾವೇನು ಹೇಳಲಿಕ್ಕೆ ಆಗಲ್ಲ. ರೈತರಿಗೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿನಲ್ಲಿ ಸೈಜ್ ಅನ್ನ ಮಾಡ್ಕೋಬಹುದು. ಏನ್ ಗಾತ್ರ ಇರಬೇಕು ಅಂತೀರಿ? ಉದ್ದ ಎಷ್ಟು ಬೇಕಾದ್ರೂ ಇರ್ಬೋದು, ಅವ್ರ ಅನುಕೂಲಕ್ಕೆ ತಕ್ಕಂತೆ 3-4 ಮೀಟರ್ ವರೆಗೂ ಇರ್ಬೋದು. ಆದ್ರೆ ಅಗಲ ಮಾತ್ರ 1.5 ಮೀಟರ್ಗೆ ಸೀಮಿತಗೊಳಿಸಿದ್ರೆ ಬಹಳ ಒಳ್ಳೇದು. ಈಗ 1.5 ಮೀಟರ್ ಅಗಲ, 3.5 ಅಥವಾ 4 ಮೀಟರ್ ಉದ್ದ ಒಂದು ಗುಂಡಿಯನ್ನ ತಕೊಳ್ತೀವಿ. ಆಳ ಎಷ್ಟು? ಆಳ 1.5 ಅಡಿ ಇರಬೇಕು. 1.5 ಅಡಿ ಆಳ ಇರಬೇಕು. ಯಾಕೆ ಬರೀ 1.5 ಮೀಟರ್ ಅಗಲ ಇರಬೇಕು ಅಂದ್ರೆ ಆ ಕಡೆನೂ ನಿಂತ್ಕೊಂಡು ಕೆಲಸ ಮಾಡಬಹುದು, ಈ ಕಡೆನೂ ನಿಂತ್ಕೊಂಡು ಕೆಲಸ ಮಾಡಬಹುದು, ಗುಂಡಿ ಒಳಗೆ ಹಿಳಿದೆ. ಆ ತರ ಒಂದು ಇದಕ್ಕೆ ಅನುಕೂಲ ಆಗುತ್ತೆ, ದಾಟೋದಕ್ಕೂ ಅನುಕೂಲ ಇರುತ್ತೆ, ಅನುಕೂಲ ಆಗುತ್ತೆ. ಹೌದು. ಹಾಗೆ ಈ ತರ ಒಂದು ರೈತರಿಗೆ ಅನುಕೂಲ ಇರುವಂತ ಒಂದು ಗಾತ್ರದಲ್ಲಿ ಗುಂಡಿಯನ್ನ ತಕ್ಕೋಬೇಕು. ತಕ್ಕೊಂಡು ಒಂದು ಬದು ತರ ಆಕಾರ ಮಾಡ್ಕೋಬೇಕು, ನೀರು ನಿಲ್ಲೋ ರೀತಿನಲ್ಲಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸಿಲ್ಪಾಲಿನ್ ಶೀಟ್ ಅಂತ ಬರುತ್ತೆ. 120-150 GSM ಗ್ರಾಮ್ ಪರ್ ಸ್ಕ್ವೇರ್ ಮೀಟರ್ ಆ ಗಾತ್ರದ ಒಂದು ಸಿಲ್ಪಾಲಿನ್ ಶೀಟ್ ಅನ್ನ ಈ ಒಂದು ಗುಂಡಿಗೆ ಹಾಕ್ಬೇಕಾಗುತ್ತೆ. ಹೌದು, ಯಾಕೆಂದ್ರೆ ಅದು ಒಂದು ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಹೆಚ್ಚು ಬಿಸಿಲು ಮಳೆ ಇದೆಲ್ಲ ಬರ್ತಿರೋದ್ರಿಂದ ತಡ್ಕೊಳ್ಳೋಕೆ ಒಂದ್ ಸ್ವಲ್ಪ ಶಕ್ತಿ ಬೇಕಾಗುತ್ತೆ. ತಡೀಬೇಕು ಹೇಳಬೇಕು ಅಂದ್ರೆ ಇದು ಮುಖ್ಯವಾಗಿ ನಾವು ಸಿಲ್ಪಾಲಿನ್ ಶೀಟ್ ಹಾಕ್ತಾ ಇರೋದೇ ಅದೇ ಉದ್ದೇಶಕ್ಕೆ, ನೀರು ಬಸದೆ ಹೋಗದೆ ಇರಲಿ ಅಂತಂದೇಳಿ. ಅದಕ್ಕೋಸ್ಕರ ಈ ಗುಂಡಿಗೆ ಈ ಸಿಲ್ಪಾಲಿನ್ ಶೀಟ್ ಅನ್ನ ಹಾಕೊಂಡು ಅದು ಒಂದು ಎಚ್ಚರ ವಹಿಸ್ಬೇಕು. ಗುಂಡಿ ತೆಗೆದಿರ್ತೀವಲ್ಲ ಮೇಲೆ ಬದು ತರ ಏನ್ ಮಾಡ್ಕೊಂಡಿರ್ತೀವಿ ಅಂಚು, ಆ ಅಂಚಿನ ಕೊನೆ ಭಾಗವರೆಗೂ ಬರೋ ರೀತಿನಲ್ಲಿ ನಾವು ಶೀಟ್ ಅನ್ನ ಹಾಕಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಗುಂಡಿನಲ್ಲಿ ಇನ್ನು ಬಹಳಷ್ಟು ವಸ್ತುಗಳನ್ನ ಹಾಕೋದಿದೆ, ಅದಾಕದ್ಮೇಲೆ ಜಾರಿ ಗುಂಡಿ ಒಳಗೆ ಬೀಳೋದು ಬೇಡ ಅಂತಂದೇಳಿ. ಈ ರೀತಿ ಒಂದು ಕೃತಕ ಗುಂಡಿಯನ್ನ ನಾವು ತಯಾರು ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಲವಾರು ಪೋಷಕಾಂಶಗಳಂತಾನೆ ಹೇಳ್ಬಹುದು. ಅಜೋಲಾಗೆ ಏನ್ ಹಾಕ್ಬೇಕಾಗತ್ತೆ ಅಂತ? ಮೊದಲು ಮಣ್ಣು ಹಾಕ್ಬೇಕಾಗತ್ತೆ, ಫಲವತ್ತಾದ ಮಣ್ಣು, ಬೆಳೆ ಬೆಳೆಯುವಂತ ಮಣ್ಣು ಅಂತ ಹೇಳ್ಬಹುದು. ಕೆಂಪಾದ್ರಾಗ್ಬೋದು, ಯಾವ್ದಾದ್ರೂ ಆಗ್ಬೋದು, ಕಪ್ಪಾದ್ರೂ ಆಗ್ಬೋದು, ಕೆಂಪಾದ್ರೂ ಆಗ್ಬೋದು, ಒಟ್ಟಿನಲ್ಲಿ ಅದು ಫಲವತ್ತಾಗಿರ್ಬೇಕು, ಬೆಳೆ ಬೆಳೆಯುವಂತ ಒಂದು ಮಣ್ಣಾಗಿರ್ಬೇಕು. ಇದನ್ನ ಸುಮಾರು ಒಂದು ಆ ಗುಂಡಿನಲ್ಲಿ ತಳಭಾಗಕ್ಕೆ ಒಂದು 4 ಇಂಚು ದಪ್ಪ, ಎಲ್ಲ ಪೂರ್ತಿಯಾಗಿ ನಿಂತ್ಕೊಳ್ಳಕ್ಕೆ 4 ಇಂಚು ದಪ್ಪ ಮಣ್ಣನ್ನು ಹಾಕ್ಬೇಕು. ಶೀಟ್ ಮೇಲೆ ಹಾಕ್ಬೇಕಾಗತ್ತೆ. ಒಂದು ಎಚ್ಚರ ವಹಿಸ್ಬೇಕು, ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಈ ಗುಂಡಿ ಒಳಗೆ ಇಳಿಬಾರ್ದು, ಸಣ್ಣ ತೂತ ಆದ್ರೂ ನೀರು ಬಸದು ಹೋಗುತ್ತೆ. ಸೊ ಅದಕ್ಕೆ 1.5 ಮೀಟರ್ ನಾವು ಸೀಮಿತಗೊಳಿಸಿದ್ರೆ ಕಲುಷಿತತೆ ಉಂಟಾಗುತ್ತೆ. ಹೌದು, ನೀರು ಕಲುಷಿತ ಮತ್ತೆ ಅಲ್ಲಿ ನಮ್ಮ ಸೋಂಕು ಹರಡುವ ಸಾಧ್ಯತೆ ಖಂಡಿತವಾಗ್ಲು ಖಂಡಿತವಾಗ್ಲು. ಹಾಗೆ ಒಂದು ಮಣ್ಣನ್ನ ಹಾಕೊಂಡ್ಮೇಲೆ ನಾವು ಇದಕ್ಕೆ 1.5-4 ಮೀಟರ್ ಏನು ಸೈಜ್ ತಕೊಂಡಿದ್ವಿ, ಇದಕ್ಕೆ 1 ಮಂಕ್ರಿ ಕೊಟ್ಟಿಗೆ ಗೊಬ್ಬರ ಹಾಕೋಬೇಕು. ಹಳೇದಾಗಿರೋದು, ಚೆನ್ನಾಗಿ ಕೊಳ್ತು ಹೋಗಿರೋದು, ಕೊಳ್ತು ಹೋಗಿರೋ ಅಂತ ಕೊಟ್ಟಿಗೆ ಗೊಬ್ಬರನ ಇದಕ್ಕೆ ಹಾಕಬೇಕು. ಕಸ ಕಡ್ಡಿ ಇರಬಾರ್ದು, ಏನು ಇರಬಾರ್ದು, ಪುಡಿಪುಡಿಯಾಗಿರಬೇಕು. ಇನ್ನು ಎರೆಹುಳ ಗೊಬ್ಬರ ಹಾಕೊಂಡ್ರೆ ಇನ್ನೂ ಉತ್ತಮ, ಹಾಕೋಬಹುದು. ನಾವು ಮಣ್ಣು ಹಾಕಿದ್ವಿ, ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಅದಕ್ಕೇನೆ 15 ದಿವಸದ ಹಿಂದೆ ತಿಪ್ಪೆಗೆ ಹಾಕಿರುವಂತ ಸಗಣಿಯನ್ನ 1 ಕೆಜಿಯಷ್ಟು ಈ ಗುಂಡಿಗೆ ಸೇರಿಸಬೇಕಾಗತ್ತೆ. ಆ 1 ಕೆಜಿ ಸಗಣಿಯನ್ನ 1 ಬಕೆಟ್ ನೀರಲ್ಲಿ ಕಲಸ್ಕೊಂಡ್ಬಿಟ್ಟು ಅದಕ್ಕೆ ಖನಿಜ ಮಿಶ್ರಣ ಅಂತ ಬರುತ್ತೆ, ಮಿನರಲ್ ಮಿಕ್ಸ್ಚರ್ ರೈತರಿಗೆ ಹಾಲು ಉತ್ಪಾದಕರ ಸೊಸೈಟಿನಲ್ಲಿ ಕೊಡ್ತಾರೆ. ಒಂದು ಬಹಳ ಅಗತ್ಯ, ಅದರಲ್ಲೇ 40 ಗ್ರಾಂ ಇರುತ್ತೆ, ಅದು 1 ಚಮಚ ಆ ಪಾಕೆಟ್ ಅಲ್ಲೇ ಇಟ್ಟಿರ್ತಾರೆ, ಬಿಳಿ ಪೌಡರ್. ಈ ಖನಿಜ ಮಿಶ್ರಣವನ್ನು 1 ಚಮಚ ಈ ಗುಂಡಿಗೆ ಸೇರಿಸ್ಬೇಕು. ಅದು ಹೇಗೆ ಅಂದ್ರೆ, ಈಗ ನಾವು ಬಕೆಟ್ ಅಲ್ಲಿ ಸಗಣಿಯನ್ನ ಕಲ್ಸ್ಕೊಂಡಿರ್ತೀವಲ್ಲ, ಅದಕ್ಕೂ 1 ಚಮಚ ಈ ಖನಿಜ ಮಿಶ್ರಣವನ್ನು ಹಾಕಿ ಕಲಸಿ ಎಲ್ಲಾನು ಗುಂಡಿಗೆ ಸುರಿಬೇಕಾಗತ್ತೆ. ಆದ್ಮೇಲೆ ಈ ಗುಂಡಿಗೆ ಸುಮಾರು 10 ಸೆಂಟಿಮೀಟರ್ ನೀರು ನಿಲ್ಲೋ ಹಾಗೆ ಗುಂಡಿಗೆ ನೀರನ್ನು ಬಿಡಬೇಕಾಗುತ್ತೆ. ಅಂದ್ರೆ ಅದರ ಆಳ 1.5 ಅಡಿ ಇರುತ್ತೆ. ಹೌದು, 10 ಸೆಂಟಿಮೀಟರ್ ಅಷ್ಟು ನಾವು ನೀರನ್ನ ನಿಲ್ಲಿಸಬೇಕಾಗ ಅಷ್ಟೇ ಬಿಡಬೇಕು, ಹೆಚ್ಚು ಬಿಡಬಾರದು. ಚಿಂತೆ ಇಲ್ಲ, 1, 2, 3, 4, 5 ಸೆಂಟಿಮೀಟರ್ಗೂ ಹೆಚ್ಚು ಕಡಿಮೆ ಆದ್ರೆ ಏನು ಚಿಂತೆ ಇಲ್ಲ, ಒಂದು ಅರ್ಧ ಅಡಿವರೆಗೂ ಬಿಡಬಹುದು ಅಂತೀರಿ? ಬಿಡಬಹುದು, ಏನು ಚಿಂತೆ ಇಲ್ಲ, ಚಿಂತೆ ಇಲ್ಲ. ನೀರ್ ಬಿಟ್ಬಿಟ್ಟು ಮಣ್ಣು, ಗೊಬ್ಬರ, ಸಗಣಿ, ಖನಿಜ ಮಿಶ್ರಣ ಇವೆಲ್ಲವನ್ನು ಚೆನ್ನಾಗಿ ಕಲಸ್ಬೇಕಾಗತ್ತೆ. ಕಲಸ್ಬೇಕಾದ್ರೆ ಮುನ್ನೆಚ್ಚರಿಕೆ ತಗೋಬೇಕು, ಶೀಟ್ಗೆ ಯಾವುದೇ ರೀತಿಯಲ್ಲಿ ನೋವಾಗದೆ ಧಕ್ಕೆ ಆಗಬಾರ್ದು, ತೂತ ಆಗಬಾರ್ದು. ಹೀಗೆ ಎಲ್ಲಾನು ಕಲಸಿ ಆಗ ಇನ್ನೂ ಏನಾದರೂ ಕಸ ಕಡ್ಡಿ ಅದು ಇದು ತುಂಬಿಕೊಂಡಿದ್ರೆ ಅದು ಮೇಲೆ ತೇಲುತ್ತೆ, ಅದನ್ನೆಲ್ಲಾನು ಕ್ಲೀನಾಗಿ ತೆಗೆದು ಆಚೆ ಹಾಕಬೇಕು. ಆಚೆ ಹಾಕಿ ಈಗ ನಾವು ಅಜೋಲಾ ಬೆಳೆಯೋದಕ್ಕೆ ಗುಂಡಿ ತಯಾರಾಗಿದೆ. ಇಲ್ಲಿ ಏನು ಮಾಡೋದು, ಅದೇ ರೀತಿನಲ್ಲಿ ಸಿಮೆಂಟ್ ಕಾಂಕ್ರೀಟ್ ತೊಟ್ಟಿನಲ್ಲೂ ಮಾಡ್ಕೋಬಹುದು, ಅಲ್ಲಿ ಶೀಟ್ ಹಾಕೋದಿಲ್ಲ ಅಷ್ಟೇ, ಇಲ್ಲಿ ತೊಟ್ಟಿನೂ ಕೂಡ ಇದೇ ಸೈಜ್ಗೆ ನಾವು ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಮಾರುಕಟ್ಟೆನಲ್ಲಿ ಸಿಗ್ತಾ ಇರೋದಂದ್ರೆ 4 ಅಡಿ ಡಯಾಮೀಟರ್ ಇರುವಂತ, 1 ಅಡಿ ಎತ್ತರ ಇರುವಂತ ಗುಂಡಿಗಳು ಸಿಗ್ತಾ ಇದಾವೆ. ಅಂದ್ರೆ ಸಿಮೆಂಟ್, ಸಿಮೆಂಟ್ ಕಾಂಕ್ರೀಟ್ ದುಂಡಾಗಿರ್ತವೆ. ಸಾಮಾನ್ಯವಾಗಿ ಕೆಲವರು ತಳಭಾಗವನ್ನು ಕಟ್ಟೋದಿಲ್ಲ, ನಾವು ಹೇಳಿ ಮಾಡಿಸ್ಕೋಬಹುದು. ಈಗಿನ ಸಿಮೆಂಟ್ ಮರಳು ಇದನ್ನೆಲ್ಲ ನೋಡ್ಕೊಂಡು ಇದು ಮಾಡಿದ್ರೆ ಸುಮಾರು 2000 ವರೆಗೂ ಆಗುತ್ತೆ ಒಂದು ಕಾಂಕ್ರೀಟ್. ಹಾಗೆ ನೋಡ್ಕೊಂಡ್ರೆ ಇದೇ ಸಿಂಪಲ್ ಅಂಡ್ ಶೀಟ್ ಬಹಳ ಏನೋ ಚೆನ್ನಾಗಿ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ, ದುಬಾರಿ ಆಗೋದಿಲ್ಲ. ಇದಕ್ಕೆ ಜಾಸ್ತಿ ಅಂದ್ರೆ 100-150 ರೂಪಾಯಿ ಒಳಗೆ ಖರ್ಚು ಮಾಡ್ತೇವೆ. ಅದೊಂದೇ ಖರ್ಚಿನ ಬಾಬ್, ಅದೊಂದೇ ಖರ್ಚಿನ ಬಾಬ್. ಈಗ ಎಲ್ಲಾ ಸಾಮಗ್ರಿಗಳನ್ನ ಏನೇನು ಪೋಷಕಾಂಶಗಳು, ಅಜೋಲಾ ಸೋಂಕನ್ನ ಹಾಕ್ಬೇಕಾದ್ರೆ, ಹೌದು, ಕಲ್ಚರ್ ಅಥವಾ ಹೆಪ್ಪು ಅಂತ ಏನ್ ಹೇಳ್ತೀವೋ ಅಜೋಲಾ ಹೆಪ್ಪನ್ನ ಈ ಗುಂಡಿಗೆ ನಾವು ಬಿಡಬೇಕಾಗುತ್ತೆ. ಈಗ ನಾವು ಹೇಗೆ ರೈತರ ಮನೆಯಲ್ಲಿ 1-10 ಲೀಟರ್ ಅಥವಾ 5 ಲೀಟರ್ ಹಾಲಿದ್ರೆ ಅದನ್ನ ಮೊಸರು ಮಾಡಬೇಕು ಅನ್ಬೇಕಾದ್ರೆ ಒಂದ್ ಸ್ವಲ್ಪನೆ ಮಜ್ಜಿಗೆನೋ ಅಥವಾ ಮೊಸರು ಹಾಕ್ತೀವೋ, ಇದಕ್ಕೂ ಅಷ್ಟೇ. ಅಜೋಲಾ ಮಾಡಬೇಕು ಅಂದ್ರೆ ಅಜೋಲಾ ಹೆಪ್ಪನ್ನೇ 1 ಸ್ವಲ್ಪ 1.5 ಕೆಜಿಯಷ್ಟು ಅಜೋಲಾ ಹೆಪ್ಪನ್ನ ಈ ಗುಂಡಿಗೆ ಬಿಡಬೇಕಾಗುತ್ತೆ, ನೀರ್ ಮೇಲೆ ಹರಡಬೇಕಾಗತ್ತೆ. ಇವತ್ತು ಹಾಕಿದ್ದೀವಿ ಅಂದ್ರೆ ಸುಮಾರು ಅದು ಮೊದಲನೇ ಕಟಾವ್ ಮಾಡಬೇಕು ಅಂದ್ರೆ 1-7 ದಿನಗಳ ಕಾಲ ಬೇಕಾಗುತ್ತೆ. ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಬೆಳೆ ಕುಂಠಿತವಾಗಿರುತ್ತೆ, ನಂತರ ಅದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. 7 ದಿನವರೆಗೂ ಮೊದಲನೇ ಕಟಾವ್ ಮಾಡ್ಲಿಕ್ಕೆ ಆಗಲ್ಲ. 7 ದಿನ ಆದ್ಮೇಲೆ ಮೊದಲನೇ ಕಟಾವ್ ಮಾಡಿದ್ಮೇಲೆ ಪ್ರತಿ 2 ಅಥವಾ 3 ದಿನಗಳಿಗೆ ಒಮ್ಮೊಮ್ಮೆ ಗುಂಡಿಯಿಂದ ಅಜೋಲಾವನ್ನ ತೆಗಿಬಹುದು. ಇದು ಈ ಒಂದು 2 ಪದ್ಧತಿ ಇದೆ ಅಜೋಲಾವನ್ನ ಹೇಗೆ ಬೆಳಿಬಹುದು ಅನ್ನೋದ್ರಲ್ಲಿ. ಈಗ ಸಾಧಾರಣವಾಗಿ ಹಸಿರು ಬಣ್ಣಕ್ಕೆ ಇರುತ್ತೆ ಅಜೋಲಾ, ಹೌದು, ಕೆಲವು ಸಂದರ್ಭದಲ್ಲಿ ಬಣ್ಣಗಿಡುವಂತ ಸಂದರ್ಭ ಇರುತ್ತೆ. ಹೌದೌದು, ಅದ್ರ ಏನಕ್ಕಾಗಿ ಹಂಗಾಗತ್ತೆ ಅಂತೀರ? ಅದು ಇದರಲ್ಲಿ 2 ಜಾತಿ ಇದೆ ಹೇಳಬೇಕು ಅಂದ್ರೆ, ಒಂದು ಹಸಿರುದು, ಇನ್ನೊಂದು ಪಿಂಕ್ ಕಲರ್ ಅಂತ ಹೇಳ್ತೀವಿ ನಾವು, ನಸು ಕೆಂಪು. ಇವೆರಡು ಜಾತಿ ಇದು ಆತರದೇನೋ ಒಂದು ಇದು ಮಾಡ್ಕೊಳ್ಬೇಕಿಲ್ಲ. ಸಾಮಾನ್ಯವಾಗಿ ಅಜೋಲಾಗೆ ಯಾವುದೇ ರೋಗ ಬರಲ್ಲ, ಆದ್ರೆ ಒಂದು ಬೂಸ್ ಅಂತ ಏನು ಹೇಳ್ತೀವಿ, ಹೌದೌದು, ಶಿಲೀಂಧ್ರ ಈ ತರದೊಂದು ಡೆವಲಪ್ ಆದಾಗ ಮೇಲೆ ಪೌಡ್ರಿ ಟೈಪ್ ಅದು ಇದೆಲ್ಲ ಬಂದ್ಬಿಡುತ್ತೆ. ಆವಾಗ ಏನು ಮಾಡ್ಲಿಕ್ಕಾಗಲ್ಲ, ನಾವು ಮನೆಯಲ್ಲಿ ಮೊಸರು ಕೆಟ್ಟೋದ್ರೆ ಏನ್ ಮಾಡ್ತೀವಿ, ಬೇರೆ ಹೆಪ್ಪನ್ನ ಹಾಕ್ತಿವಿ. ಅದೇ ರೀತಿನಲ್ಲಿ ಆ ಹೆಪ್ಪನ್ನ ತೆಗೆದು ಬೇರೆ ಹೆಪ್ಪನ್ನ ಹಾಕೋಬೇಕಾಗುತ್ತೆ. ಇದ್ರ ಮೇಲೆ ಚಪ್ರ ಏನಾದರೂ ಹಾಕ್ಬೇಕಾಗತ್ತೆ? ಹೌದೌದು, ಆಗಲೇ ಹೇಳಿದ ಹಾಗೆ ಇದನ್ನ ಎಲ್ಲಿ ಬೇಕಾದ್ರೂ ಬೆಳಿಬಹುದು ಅಂತ ಹೇಳಿದೆ. ಅಜೋಲಾವನ್ನ ಬೆಳೆಯೋದಕ್ಕೆ ಹೆಚ್ಚು ನೆರಳು ಇರಬಾರ್ದು, ಹೆಚ್ಚು ಬಿಸಿಲೂ ಇರಬಾರ್ದು, ಅಂತ ಒಂದು ಜಾಗದಲ್ಲಿ ಬೆಳೆಯೋದು ಸೂಕ್ತ. ಈಗ ಮರದ ಕೆಳಗೆ ಬೆಳಿಬಹುದು, ಅದರಲ್ಲೂ ಮರ ಅಂದ್ರೆ ಹುಣ್ಸೆ ಮರ ಆಗೋದಿಲ್ಲ, ಸಣ್ಣ ಸಣ್ಣ ಎಲೆ ಇರುವಂತ ಮರ ಆಗಲ್ಲ, ಯಾಕಂದ್ರೆ ಆ ಎಲೆ ಉದುರಿ ಇದು ಬೆಳವಣಿಗೆ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ಈಗ ತೆಂಗಿನ ಮರದ ಕೆಳಗೆ ಬೆಳಿಬಹುದು, ದೊಡ್ಡ ಮಾವಿನ ಗಿಡ ಇದ್ರೆ ಅದ್ರ ಕೆಳಗೆ ಬೆಳಿಬಹುದು. ಸೊ ಈ ತರ ಒಂದು ದೊಡ್ಡ ಅಗಲ ಇರೋ ಎಲೆ ಅಂತ ಮರದ ಕೆಳಗೆ ಬೆಳಿಬಹುದು, ಅಲ್ಲಿ ಬಿಸಿಲೂ ಸಿಗುತ್ತೆ, ನೆರಳನ್ನು ಸಿಗುತ್ತೆ, ಬಿಸಿಲು ಸೋಸಿ ಬರಬೇಕು ಅಲ್ಲಿ. ಹೌದೌದು, ಯಾಕಂದ್ರೆ ಇದು ಬಿಸಿಲೂ ಅಗತ್ಯ, ಹೆಚ್ಚು ಬಿಸಿಲೂ ಇರಬಾರ್ದು, ನೆರಳೂ ಇರಬೇಕು. ಒಂದು ವೇಳೆ ಹಿತ್ತಲು ಅಥವಾ ತೋಟದಲ್ಲಿ ಮರ ಇಲ್ಲ ಅಂತ ಅನ್ಕೊಂಡ್ರೆ ಆಗ ರೈತರು 1-4 ಕಡ್ಡಿ ನೆಡ್ಸಿ ಚಪ್ರ ತರ ಹಾಕಿ 1-4 ಗರಿ ಹಾಕ್ಬಿಟ್ರೆ ಕಡಿಮೆ ಖರ್ಚಿನಲ್ಲಿ ಬಿಸಿಲು ಬರೋಂಗೆ ಹಗುರವಾಗಿ ತೆಳಗೆ ಹಾಕ್ಬೇಕು. ಹೌದೌದು, ಆ ರೀತಿ ಮಾಡ್ಕೊಂಡು ಈ ರೀತಿ ಮಾಡ್ಕೋಬಹುದು. ನೀರು ಆವಿ ಆಗುತ್ತಲ್ವಾ, ಮತ್ತೆ ಹೊಸ ನೀರು ಹಾಕ್ಬೇಕಾಗತ್ತೆ? ಹೌದು, ಇದಕ್ಕೆ ಕೆಲವು ಕ್ರಮಗಳನ್ನ ರೈತರು ಅನುಸರಿಸಬೇಕಾಗತ್ತೆ. ಹೇಗೆ ಅಂದ್ರೆ, ಈಗ ನಾವು ಅಜೋಲಾವನ್ನ ಗುಂಡಿಗೆ ಹಾಕಿದ್ವಿ, 7 ದಿವಸ ಆದ್ಮೇಲೆ ಮೊದಲನೇ ಕಟಾವಿಗೆ ಬರುತ್ತೆ ಅಂತ ಹೇಳಿದೆ. ಅದು ತೆಗೆದಾದ್ಮೇಲೆ ಕೆಲವಾರು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕಾಗತ್ತೆ. ಪ್ರತಿ 10 ಅಥವಾ 15 ದಿವಸ ಆದ್ರೂ ಚಿಂತೆ ಇಲ್ಲ, 10-15 ದಿವಸಕ್ಕೆ ಒಂದ್ ಸಾರಿ 1 ಕಾಲ್ಭಾಗ ನೀರು ತೆಗಿಬೇಕು. ಅಷ್ಟೇ ಪ್ರಮಾಣದ ಹೊಸ ನೀರನ್ನ ಸೇರಿಸಬೇಕಾಗತ್ತೆ. ಹಾಗೆ 10 ಅಥವಾ 15 ದಿವಸಕ್ಕೆ ಒಂದ್ ಸಾರಿ 1 ಕೆಜಿ ಸಗಣಿಯನ್ನ, ಹಳೇ ಸಗಣಿ, ಒಂದ್ 20 ದಿವಸ ಹಿಂದೆ ತಿಪ್ಪೆಗೆ ಹಾಕಿರುವಂತ ಸಗಣಿಯನ್ನ ಇದಕ್ಕೆ ಸೇರಿಸಬೇಕಾಗುತ್ತೆ. ಸ್ವಲ್ಪ ಕಾವೆಲ್ಲ ಕಡಿಮೆ ಆಗಿರುವಂತ ಸಗಣಿ. ಹೌದು. ಹಾಗೆ ಚೆನ್ನಾಗಿ ಸ್ವಲ್ಪ ಕೊಳ್ತಿರೋ ಒಂದು ಇದಕ್ಕೆ ಬಂದಿರುತ್ತೆ. ಹಾಗೇನೆ 40 ಗ್ರಾಂ 1 ಚಮಚ ಖನಿಜ ಮಿಶ್ರಣವನ್ನ ಇದಕ್ಕೆ 10 ಅಥವಾ 15 ದಿವಸಕ್ಕೊಂದು ಸಾರಿ ಸೇರಿಸಬೇಕಾಗುತ್ತೆ. ಇನ್ನು ಕೆಮ್ಮಣ್ಣು ಅಥವಾ ಈ ಮಣ್ಣು. ಹೌದು, ಈಗ ನಾವು ಮಣ್ಣಿನ ಫಲವತ್ತತೆಯನ್ನ ನೋಡಿಕೊಂಡು 1 ತಿಂಗಳಿಗಿರ್ಬೋದು ಅಥವಾ 2 ತಿಂಗಳಿಗಿರ್ಬೋದು ಒಂದೊಂದು ಸಾರಿ ಮಣ್ಣನ್ನು ಬದಲಾವಣೆ ಮಾಡಬೇಕಾಗತ್ತೆ. ಏನಿಲ್ಲ, ಒಂದು ಆಜೋಲವನ್ನು ಸೈಡಿಗೆ ತಳ್ಳಿದ್ರೆ ಅಲ್ಲಿರತ್ತೆ, ಈ ಕಡೆಯಿಂದ ನಾವು ಮಣ್ಣನ್ನು ಎಲ್ಲ ತೆಗೆದ್ಬಿಟ್ಟು ಅಷ್ಟೇ ಪ್ರಮಾಣದ ಮಣ್ಣನ್ನು ಹಾಕೋಬಹುದು. ಈಗ ಪ್ರಾರಂಭದಲ್ಲಿ ಒಂದು 7 ದಿನಕ್ಕೆ ಸಂಗ್ರಹಣೆ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಈಗ ಇಡೀ ಅಜೋಲವನ್ನು ನಾವು ಸಂಗ್ರಹಣೆ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗೋದಿಲ್ವೇ? ಏನಾದ್ರು ಬಿಡಬೇಕಾಗತ್ತೆ ಸ್ವಲ್ಪ. ಯಾಕೆ ಅಂದ್ರೆ ಈಗ ನಾವು ಪ್ರತಿ ಸಾರಿ ಕಟಾವು ಮಾಡ್ಬೇಕಂದ್ರೆ, ಕಟಾವು ಅಂದ್ರೆ ಏನಿಲ್ಲ, ತೆಗೆಯೋದು ಗುಂಡಿಯಿಂದ ಸಂಗ್ರಹಣೆ ಮಾಡ್ಕೊಳ್ಳೋದು. ರೈತರು ಇದನ್ನ ಕೈಯಲ್ಲೂ ತೆಗಿಬಹುದು, ಜೇಡಿಗಳನ್ನು ಸಹ, ರಂಧ್ರ ಇರುವಂತ ಜೇಡಿಗಳನ್ನ ಉಪಯೋಗಿಸಿದ್ರೆ, ಹಾಗೇನೆ ಅಜೋಲ ಗುಂಡಿಗೆ ಈ ಜೇಡಿಯನ್ನು ಹಾಕಿ ಹಿಂಗೆ ಎತ್ತಿದ್ರೆ ನೀರು ಕೆಳಗೆ ಹೋಗುತ್ತೆ, ಹಾಗೇನೆ ಅಜೋಲ ಮೇಲೆ ಬರುತ್ತೆ. ಹಾಗೆ ಸಣ್ಣ ಸಣ್ಣ ಅಜೋಲ ಇರುವಂಥದ್ದು ರಂಧ್ರದಿಂದ ಕೆಳಗೆ ಹೋಗುತ್ತೆ, ಆ ಸಣ್ಣ ಸಣ್ಣ ಅಜೋಲ ಮತ್ತೆ ಬೆಳೆಯೋದಕ್ಕೆ ಆಗುತ್ತೆ. ನಾವು ಗುಂಡಿಯಿಂದ ತೆಗಿಬೇಕಾದ್ರೆ 1/4 ಭಾಗ ಮಾತ್ರ ತೆಗಿಬೇಕು, 1/4 ಭಾಗ ಅಲ್ಲೇ ಬಿಡಬೇಕು. ಆ 1/4 ಭಾಗ ಅದು ಮುಂದೆ ಅಜೋಲ ಹರಡ್ಕೊಂಡು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಆ ನಂತರ ಎಷ್ಟು ದಿನಗಳಿಗೊಂದ್ಸರಿ ನಮಗೆ ಸಿಗ್ತಾ ಹೋಗುತ್ತೆ ಇದು? ಪ್ರಾರಂಭದಲ್ಲಿ 7 ದಿನ ಅಂತ ಹೇಳಿದ್ರು. ನಂತರ ಪ್ರತಿ 2 ಅಥವಾ 3 ದಿವಸಕ್ಕೆ ಒಂದೊಂದು ಸಾರಿ ಅಜೋಲ ತೆಕ್ಕೋಬಹುದು. ಈಗ ರೈತರು ಪ್ರಶ್ನೆ ಮಾಡಬಹುದು, 2 ದಿವಸದ 3 ದಿವಸದವರೆಗೂ ನಾವೇನು ಮಾಡಲಿ, ಪ್ರತಿ ದಿವಸನೂ ಹಾಕ್ಲಿಕ್ಕೆ ಆಗಲ್ವಲ್ಲ ಅಂತಂದೇಳಿ. ಹಾಗೇನು ಮಾಡಬೇಕು ರೈತರು, ಒಂದು 3-4 ಗುಂಡಿಯನ್ನು ಈ ಥರದವನ್ನು ಮಾಡಿಕೊಂಡ್ರೆ ಪ್ರತಿ ದಿವಸನೂ ಅಜೋಲ ರೀತಿಯಲ್ಲಿ ಮಾಡ್ಕೋಬಹುದು. ಇವತ್ತು ಇಲ್ಲಿ ತೆಗೆದ್ರೆ ಈ ಗುಂಡಿಯಲ್ಲಿ, ನಾಳೆ ಆ ಗುಂಡಿಯಲ್ಲಿ ತೆಗಿಬೋದು, ಇನ್ನೊಂದು ಗುಂಡಿನಲ್ಲಿ ತೆಗೆ, ಪ್ರತಿನಿತ್ಯ ಅವರಿಗೆ ಅಜೋಲ ಸಿಗತ್ತೆ. ಮತ್ತೆ ನಮ್ಮ ಹಸು ಅಥವಾ ಎಮ್ಮೆಗಳಿಗೆ ತಿನ್ಸೋದಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ, ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ಹೌದು. ಈಗ ನೀವು ಅಜೋಲವನ್ನು ಗುಂಡಿಯಿಂದ ತೆಗೆದ್ಮೇಲೆ ಅದನ್ನು ಒಳ್ಳೆ ನೀರಲ್ಲಿ, ಕುಡಿಯೋ ನೀರಲ್ಲಿ ಅಂತ ಹೇಳ್ಬೋದು, ಅದರಲ್ಲಿ ತೊಳಿಬೇಕಾಗತ್ತೆ. ಯಾಕೆ ಅಂದರೆ ಅಜೋಲ ಗುಂಡಿನಲ್ಲಿ ಸಗಣಿ ಇರುತ್ತೆ, ಸ್ವಲ್ಪ ಆ ವಾಸನೆಗೆ ಅದು ತಿಂದೇ ಇರ್ಬೋದು. ಅದಕ್ಕೋಸ್ಕರ ನಾವು ಅದನ್ನು ಏನು ಚೆನ್ನಾಗಿ ಬಟ್ಟೆ ಒಗೆಯೋ ರೀತಿಯಲ್ಲಿ ತೊಳೆಯೋ ಥರ ಏನಲ್ಲ, ಸ್ವಲ್ಪ ನಾವು ಈಗ ಸೊಪ್ಪು ಹೇಗೆ ತೊಳಿತೀವೋ ಆ ರೀತಿ ಸ್ವಲ್ಪ ತೊಳೆದುಬಿಟ್ಟು ಅದನ್ನು ಹಸು ಎಮ್ಮೆಗಳಿಗೆ ಕೊಡ್ಬೋದು. ಹಸು ಎಮ್ಮೆಗಳಿಗೆ ಕೊಡಬೇಕಾದ್ರೆ ಬರೀ ಅಜೋಲವನ್ನು ಕೊಟ್ಟರೆ ಖಂಡಿತವಾಗ್ಲೂ ತಿನ್ನೋದಿಲ್ಲ ಪ್ರಾರಂಭದಲ್ಲಿ. ಯಾಕಂದ್ರೆ ಅದಕ್ಕೆ ಇದು ತಿನ್ನುವಂತ ವಸ್ತು ಅಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಾವು ತೌಡೋ ಅಥವಾ ಹಿಂಡಿನೋ ಅಥವಾ ಈ ನಂದಿನಿ ಪಶು ಆಹಾರ ಜೊತೆಗೆ ಸೇರಿಸಿ ಕೊಟ್ರೆ ತಿನ್ನತ್ವೆ, ರುಚಿ ಕಂಡ್ಮೇಲೆ ಅವು ಕ್ರಮೇಣ ಇದನ್ನೇ ತಿನ್ಲಿಕ್ಕೆ ಶುರು ಮಾಡುತ್ತೆ. ಎಷ್ಟು ಕೊಡಬಹುದು ಒಂದು ಹಸುಗೆ ಒಂದ್ ದಿನಕ್ಕೆ? ಇದುವರೆಗೂ ಸಂಶೋಧನೆ ಪ್ರಕಾರ ಎಷ್ಟು ಅಜೋಲ ಕೊಡಬೇಕು ಅನ್ನೋದು ನಿಗದಿ ಆಗಿಲ್ಲ, ಅಂದ್ರೆ ಎಷ್ಟು ಕೊಟ್ಟರು ತೊಂದರೆ ಇಲ್ಲ ಅನ್ನೋದು ಕಂಡು ಬಂದಿದೆ. ಹಾಗಾಗಿ ನೀವು 1-1.5 ಕೆಜಿ ವರ್ಗೂ ದಿವಸಕ್ಕೆ ಕೊಟ್ರೆ ಚಿಂತೆ ಇಲ್ಲ. ಕರುಗಳಿಗೂ ಕೊಡಬಹುದು? ಕೊಡಬಹುದು, ಯಾಕಂದ್ರೆ ಈ ಅಜೋಲಾದಲ್ಲಿ ಒಳ್ಳೆ ಪ್ರೋಟೀನ್ ಇದೆ, ಪೋಷಕಾಂಶಗಳಿದ್ದಾವೆ ಸಮೃದ್ಧ ಪೋಷಕಾಂಶಗಳಿದ್ದಾವೆ, ಸುಣ್ಣದಂಶ ಇದೆ. ಹೌದು, 35% ವರೆಗೂ ಪ್ರೋಟೀನ್ ಅಂಶ ಇದೆ, ಹಾಗೇನೆ 10% ವರೆಗೂ ಮಿನರಲ್ಸ್ ಇದೆ, ಖನಿಜ ಮಿಶ್ರಣಗಳಿದಾವೆ. ಹಾಗೇನೆ 7% ವರ್ಗುನು ಅಮೈನೋ ಆಸಿಡ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಎಲ್ಲಾನು ಇರೋದ್ರಿಂದ ಇದು ಒಂದು ಸಮೃದ್ಧ ಪೋಷಕಾಂಶ ಆಹಾರ. ಮತ್ತೆ ಕಡಿಮೆ ಖರ್ಚಿನಲ್ಲೇ ನಮ್ಮ ರೈತರು ಖಂಡಿತವಾಗ್ಲೂ ಕಡಿಮೆ ಖರ್ಚಲ್ಲಿ ಬೆಳಿಬಹುದು. ಈಗ ನಾವು ನೋಡಿದ ಹಾಗೆ ಇದಕ್ಕೆ ನಾವು ಏನು ಖರ್ಚು ಮಾಡಿಲ್ಲ, ಆ ಒಂದು ಸಿಲ್ಪಾಲಿನ್ ಶೀಟ್ ಹಾಕೋದಕ್ಕೆ ಮಾತ್ರ ನಾವು ಖರ್ಚು ಮಾಡಿದ್ದೇವೆ, ಬೇರೆ ಇನ್ನೆಲ್ಲ ನಮ್ಮ ಶ್ರಮದಲ್ಲಿ ನಾವು ಮಾಡ್ಕೋಬಹುದು. ಹಾಗೆ ನಾವು ಎಲ್ಲಾ ಖರ್ಚನ್ನು ಹಾಕೊಂಡ್ರೆ, ಅಜೋಲ ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕೊಂಡ್ರೆ ಖಂಡಿತವಾಗ್ಲೂ 50 ಪೈಸೆಗಿಂತ ಜಾಸ್ತಿ ಆಗಲ್ಲ ಕೆಜಿಗೆ. ಈಗ ನಮ್ಮ ರೈತರಿಗೆ ಒಂದು ಸಮಸ್ಯೆ ಅಂದ್ರೆ ಈ ಅಜೋಲದ ಸೋಂಕು ಪ್ರಾರಂಭ ಮಾಡೋದಕ್ಕೆ ಎಲ್ಲೆಲ್ಲಿ ಸಿಗುತ್ತೆ ಅಂತಾರೆ ಇದು? ಓಕೆ, ಇದು ಈಗ ಹಲವಾರು ಕಡೆ ರೈತರು ಸಹ ಬೆಳೀತಾ ಇದ್ದಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗತ್ತೆ ಅಜೋಲ, ಹಾಗೇನೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ GKVKನಲ್ಲೂ ಸಹ ಇದು ಸಿಗತ್ತೆ, ಜೊತೆಗೆ KMF ಅವರ ಹಾಲು ಮಹಾಮಂಡಳಿಯವರ ಇದರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದಾವೆ ಅಲ್ಲೂ ಸಹ ಈಗ ಪ್ರಚಲಿತ ಮಾಡ್ತಾ ಇದ್ದಾರೆ ಅವರನ್ನು. ಸೊ ಅಲ್ಲಿ ಪ್ರತಿಯೊಂದು ಸೊಸೈಟಿನಲ್ಲೂ ಸಹ ಸಿಗೋ ಸಾಧ್ಯತೆಗಳಿದ್ದಾವೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತರಬೇತಿನೂ ನೀಡ್ತೀರಿ ಇದಕ್ಕೆ? ಹೌದು, ಖಂಡಿತವಾಗ್ಲೂ ನಾವು ಇದನ್ನ ರೈತರಿಗೆ ಪರಿಚಯಿಸೋದಕ್ಕೋಸ್ಕರ ನಾವು ತರಬೇತಿಯನ್ನು ಸಹ ಕೊಡ್ತೇವೆ. ಜೊತೆಗೆ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಜೋಲಾ ಕಲ್ಚರ್ ಅಂದ್ರೆ ಈ ಸೋಂಕನ್ನ ಬೆಳೆಸೋದಕ್ಕೆ ಅಂತಾನೆ ಒಂದು ಘಟಕವನ್ನ ಮಾಡಿದ್ದೇವೆ. ನಾವು ಎರಡು ತಳಿಗಳನ್ನ ನಾವು ಇಲ್ಲಿ ಮಾಡ್ತಾ ಇದ್ವಿ, ಅಜೋಲಾ ಪಿನ್ನೆಟ ಅಂತ, ಅಜೋಲಾ ಮ್ಯಾಕ್ಸಿಮಾ ಅಂತ. ಇಲ್ಲಿ ಉಚಿತವಾಗಿ ರೈತರಿಗೆ ಅಜೋಲಾ ಕಲ್ಚರ್ ಅನ್ನ ಕೊಡ್ತೇವೆ. ಅಲ್ಲೇ ಬಂದು ಬೇಕಾದ್ರೆ ರೈತರು ನೋಡಬಹುದು. ಇಲ್ಲಿ ಒಂದು ಪ್ರಾತ್ಯಕ್ಷತೆಯನ್ನು ಸಹ ಮಾಡಿ ತೋರಿಸ್ತೇವೆ. ತುಂಬಾ ಸಂತೋಷ ನಾಗರಾಜ್ ಅವರೇ. ಬರಗಾಲದ ಸಂದರ್ಭದಲ್ಲಿ ಮೇವಿಗೆ ಕೊರತೆ ಇರುವಾಗ ಇಂಥ ಒಂದು ಕಡಿಮೆ ಖರ್ಚಿನ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ನಮ್ಮ ರೈತ ಬಾಂಧವರು ಹಾಲಿನ ಒಂದು ಉತ್ಪಾದನೆಯನ್ನು ಹೆಚ್ಚಿಸ್ಕೋಬಹುದು. ತಾವು ಉತ್ತಮವಾದಂತಹ ಮಾಹಿತಿ ಮಾಡಿಕೊಡ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ಉತ್ತಮ ತಳಿಗಳಿಂದ ಹೈನುಗಾರಿಕೆಯನ್ನು ಲಾಭದಾಯಕಗೊಳಿಸೋದಕ್ಕೆ ಅವುಗಳ ಪೋಷಣೆ, ಸೂಕ್ತ ಮೇವು ಮತ್ತು ಪಶು ಆಹಾರ ನಿರ್ವಹಣೆ ಕ್ರಮಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ. ಸಾಮಾನ್ಯವಾಗಿ ಕರು ಹಾಕುವಂಥ ಸಮಯ ಬಹಳ ಸಂದಿಗ್ಧವಾಗಿರುತ್ತೆ. ಗರ್ಭಾವಸ್ಥೆಯ ಕೊನೆಯ 3-4 ತಿಂಗಳ ಕಾಲ ಹಸುಗಳನ್ನು ನಾವು ಹೆಚ್ಚು ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ. ಗರ್ಭಧರಿಸಿದ ನಂತರ ಬೆಳೀತಾ ಇರುವಂಥ ಈ ಕರುವಿಗಾಗಿ ಮತ್ತು ಕರು ಹಾಕಿದ ತಕ್ಷಣ ಉತ್ಪಾದಿಸಬೇಕಾದಂಥ ಗರಿಷ್ಠ ಪ್ರಮಾಣದ ಹಾಲಿಗಾಗಿ ದೇಹದಲ್ಲಿನ ಪ್ರೋಟೀನ್ ಸಂಗ್ರಹಣೆ ಕಡಿಮೆ ಆಗ್ತಾ ಹೋಗಿ ಹಸು ಪ್ರೋಟೀನ್ ಕೊರತೆಯಿಂದ ಬಳಲುತ್ತೆ. ಈ ಸಮಯದಲ್ಲಿ ಆಹಾರ ಸೇವನೆಯ ಪ್ರಮಾಣ ಹಸುಗಳಲ್ಲಿ ಕಡಿಮೆಯಾದಾಗ ಕರು ಹಾಕಿದ ಮೊದಲ ಕೆಲವು ದಿನದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಈ ಕೊರತೆ ಕಾಣಿಸ್ಕೊಂಡು ಪ್ರೋಟೀನ್ ಕೊರತೆಯಿಂದ ಕರುಳಿನಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಮತ್ತು ಬಳಸ್ಕೊಳ್ಳುವಂಥ ಸಾಮರ್ಥ್ಯ ಕೂಡ ಗಣನೀಯವಾಗಿ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಕುಂದುತ್ತೆ ಅಂತ ಸಂಶೋಧನೆಗಳಿಂದ ಗೊತ್ತಾಗಿದೆ. ಇದರಿಂದ ಹಾಲಿನ ಉತ್ಪಾದನೆಗಾಗಿ ಈ ಹಸುವಿನ ಮೈನಲ್ಲಿರುವಂಥ ಶಕ್ತಿ ಮತ್ತು ಈ ಸಸಾರಜನಕದ ಅಂಶ ಬಹಳವಾಗಿ ವ್ಯಯ ಆಗೋದ್ರಿಂದ ಹಸು ಬಡಕಲಾಗಿ ದೇಹದ ತೂಕ ಕಡಿಮೆ ಆಗುತ್ತೆ, ಮಾಂಸಖಂಡಗಳು ಕರಗ್ತವೆ. ಆದ್ದರಿಂದ ಈ ಸಮಯದಲ್ಲಿ ಹಸುಗಳಿಗೆ ಒದಗಿಸುವಂಥ ಪಶು ಆಹಾರದಲ್ಲಿ ಕೆಲವು ಬದಲಾವಣೆಯನ್ನು ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ನಾವು ವಿಶೇಷ ಪಶು ಆಹಾರ, ಇದನ್ನು ಬೈಪಾಸ್ ಪ್ರೋಟೀನ್ ಆಹಾರ ಅಂತ ಕರಿತೀವಿ, ಇದನ್ನು ಬಳಸ್ಕೋಬೇಕಾಗತ್ತೆ. ಈ ಬೈಪಾಸ್ ಆಹಾರದಲ್ಲಿರುವಂಥ ಬಹುಪಾಲು ಸಸಾರಜನಕ ಅಂದರೆ ಪ್ರೋಟೀನು ಹಸುವಿನ ಹೊಟ್ಟೆಯ ಮೊದಲನೇ ಭಾಗದಲ್ಲಿ ಅಂದರೆ ಮೆಲುಕು ಚೀಲದಲ್ಲಿ ಜೀರ್ಣವಾಗದಲೇ ಹೊಟ್ಟೆಯ 4ನೇ ಭಾಗಕ್ಕೆ ಅಂದರೆ ಈ ನಿಜ ಒಡಲಿಗೆ ನೇರವಾಗಿ ಹೋಗುತ್ತೆ. ಇದರಿಂದ ಸಸಾರಜನಕ ಜೀರ್ಣಕ್ರಿಯೆಯಲ್ಲಿ ವ್ಯರ್ಥ ಆಗೋದು ತಪ್ಪುತ್ತೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಸಸಾರಜನಕವನ್ನು ಕರುಳು ಹೀರಿಕೊಂಡು ಅದು ರಕ್ತವನ್ನು ಆನಂತರ ದೇಹದ ಭಾಗಗಳನ್ನು ಸೇರುತ್ತೆ. ಇಂತಹ ಬೈಪಾಸ್ ಪಶು ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಹಾಲನ್ನು ಉತ್ಪಾದಿಸುವಂಥ ಹಸುಗಳಿಗೆ ಶಿಫಾರಸು ಮಾಡಲಾಗಿದೆ. ನೈಸರ್ಗಿಕವಾಗಿ ದೊರೆಯುವಂಥ ಪಶು ಆಹಾರ ಪದಾರ್ಥಗಳಾದಂಥ ಹತ್ತಿಕಾಳು ಹಿಂಡಿ, ತೆಂಗಿನಕಾಯಿ ಹಿಂಡಿ, ಅಕ್ಕಿ ತೌಡು, ಹೊಂಗೆ ಹಿಂಡಿ, ಸುಬಾಬುಲ್ ಎಲೆ ಹಿಂಡಿ ಮುಂತಾದವುಗಳಲ್ಲಿ ಈ ಬೈಪಾಸ್ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಇವುಗಳನ್ನು ಉಪಯೋಗಿಸಿ ವಿಶೇಷ ಪಶು ಆಹಾರವನ್ನು ಸಿದ್ಧ ಮಾಡಬಹುದು. ಈ ಆಹಾರದಲ್ಲಿ 25% ಸಸಾರಜನಕ, 7.25% ಕಚ್ಚಾ ನಾರು ಮತ್ತು 2.5% ಮೇದಸ್ಸು ಇರಬೇಕಾಗತ್ತೆ. ಇದಲ್ಲದಲೇ 15% ಪೋಷಕಾಂಶಗಳು ಪಚನಕ್ರಿಯೆಗೆ ಅಂದರೆ ಜೀರ್ಣಕ್ರಿಯೆಗೆ ಒಳಗಾಗದೆ ನೇರವಾಗಿ ರಕ್ತಕ್ಕೆ ಸೇರುವಂಥ ಅಂಶಗಳಾಗಿರ್ತವೆ. ಪ್ರತಿ ಹಸುವಿನ ದೈನಂದಿನ ಶರೀರದ ಪೋಷಣೆಗೆ 1 ಕಿಲೋಗ್ರಾಂನಷ್ಟು ಮತ್ತು ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ 360 ಗ್ರಾಂನಷ್ಟು ಈ ಬೈಪಾಸ್ ಪಶು ಆಹಾರವನ್ನು ಒದಗಿಸೋದಕ್ಕೆ ಶಿಫಾರಸು ಮಾಡಲಾಗಿದೆ. ಇನ್ನು ಬೈಪಾಸ್ ಫ್ಯಾಟ್ ಅಂದರೆ ಕೊಬ್ಬು ಕೂಡ ಬಹಳ ಮುಖ್ಯವಾದಂಥದ್ದು. ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂಥ ಹೈನು ರಾಸುಗಳು ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಒದಗಿಸುವಂಥ ಹಸಿರು ಹುಲ್ಲು, ಒಣಹುಲ್ಲು ಮತ್ತು ಸಮತೋಲನ ಪಶು ಆಹಾರದ ಮುಖಾಂತರ ಬೇಕಾದಷ್ಟು ಪ್ರಮಾಣದ ಶಕ್ತಿಯುತ ಪೋಷಕಾಂಶಗಳನ್ನು ಪಶುಗಳಿಗೆ ಒದಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಎಣ್ಣೆ ಅಥವಾ ಕೊಬ್ಬಿನ ಅಂಶ ಈ ಶರ್ಕರೆ ಪಿಷ್ಟ ಪೋಷಕಾಂಶಗಳಿಗಿಂತ 2 ಪಟ್ಟು ಶಕ್ತಿಯನ್ನು ಮತ್ತು ಕೊಬ್ಬಿನಾಂಶವನ್ನು ಒದಗಿಸುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಕೊಬ್ಬಿನಾಂಶ ಕೂಡ ಹಸುವಿನ ಹೊಟ್ಟೆಯ ಮೊದಲ ಭಾಗದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಆದರೆ ಇವುಗಳನ್ನು ಕ್ಯಾಲ್ಸಿಯಂ ಲವಣಗಳಾಗಿ ಪರಿವರ್ತಿಸಿದಾಗ ನೇರವಾಗಿ ಹೊಟ್ಟೆಯ 4ನೇ ಭಾಗಕ್ಕೆ ಅವು ಹೋಗ್ತವೆ. ಇನ್ನು ಆಹಾರದಲ್ಲಿ ಈ ಶರ್ಕರೆ ಪಿಷ್ಟ, ಸಸಾರಜನಕ ಮತ್ತು ಕೊಬ್ಬುಗಳ ಮಹತ್ವವನ್ನು ಗುರುತಿಸಲಾಗಿದೆ. ಅದರಂತೆಯೇ ಈ ಖನಿಜ ಲವಣಾಂಶಗಳು ಕೂಡ ಪಶು ಆರೋಗ್ಯಕ್ಕೆ ಮತ್ತು ಹಾಲಿನ ಉತ್ಪಾದನೆಗೆ ಅಗತ್ಯ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸಾಮಾನ್ಯವಾಗಿ ಸುಣ್ಣದ ಅಂಶ, ಸೋಡಿಯಮ್ಮು, ರಂಜಕ, ಗಂಧಕ, ಮೆಗ್ನೀಷಿಯಮ್ಮು, ಕೋಬಾಲ್ಟು, ತಾಮ್ರ, ಸೆಲೀನಿಯಮ್ಮು, ಸತು ಮತ್ತು ಅಯೋಡಿನ್ ಖನಿಜಾಂಶಗಳು ಅಲ್ಪ ಪ್ರಮಾಣದಲ್ಲಿ ಬೇಕಾದಂಥ ಜೀವನಾಂಶಗಳಾಗಿದ್ದಾವೆ. ಖನಿಜಾಂಶಗಳು ದೇಹದ ರಚನೆಯಲ್ಲಿ ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಸುಣ್ಣದ ಅಂಶ, ಕೋಬಾಲ್ಟು, ತಾಮ್ರ, ಮೆಗ್ನೀಷಿಯಮ್ಮು, ರಂಜಕ ಮತ್ತು ಸತುವಿನ ಅಂಶ ಕಡಿಮೆ ಆದಾಗ ಹೈನು ರಾಸುಗಳಲ್ಲಿ ಗರ್ಭಧರಿಸುವಂಥ ಶಕ್ತಿ ಕುಂಠಿತವಾಗುತ್ತೆ. ಪಶು ಆಹಾರದಲ್ಲಿ ಸುಣ್ಣದ ಅಂಶ ಕಡಿಮೆ ಆದಲ್ಲಿ ಗರ್ಭಾಶಯದ ತೊಡಕು ಉಂಟಾಗುತ್ತೆ. ಸಂತಾನ ಶಕ್ತಿ ನಿರ್ವಹಣೆಯಲ್ಲಿ ಸುಣ್ಣ ಮತ್ತು ರಂಜಕಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹೆಚ್ಚು ಹಾಲನ್ನು ಕೊಡುವಂಥ ಈ ಹಸುಗಳಲ್ಲಿ ರಂಜಕಾಂಶದ ಕೊರತೆ ಕಂಡುಬರುತ್ತೆ. ಪ್ರತಿ ವಲಯ ಅಥವಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಶು ಆಹಾರ ಪದಾರ್ಥಗಳು ನೀರು ಮತ್ತು ಮಣ್ಣನ್ನು ಸಂಗ್ರಹಿಸಿ ಅವುಗಳ ಪರೀಕ್ಷೆಯನ್ನು ಮಾಡಿ ಖನಿಜಗಳ ಲಭ್ಯತೆಯನ್ನು ಬೆಂಗಳೂರಿನ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆ ಕಂಡುಹಿಡಿದಿದೆ. ಖನಿಜಾಂಶಗಳ ಕೊರತೆಗೆ ಅನುಸಾರವಾಗಿ ಖನಿಜ ಲವಣಗಳಾದಂಥ ಡೈ ಕ್ಯಾಲ್ಸಿಯಂ ಫಾಸ್ಫೇಟು, ಕ್ಯಾಲ್ಸಿಯಂ ಕಾರ್ಬನೇಟು, ಮೆಗ್ನೀಷಿಯಂ ಸಲ್ಫೇಟು, ತಾಮ್ರದ ಸಲ್ಫೇಟು, ಸತುವಿನ ಸಲ್ಫೇಟು ಮತ್ತು ಕಬ್ಬಿಣದ ಸಲ್ಫೇಟ್ಗಳನ್ನು ನಿಗದಿತ ಪ್ರಮಾಣದಲ್ಲಿ ಅಡಿಗೆ ಉಪ್ಪಿನ ಜೊತೆ ಮಿಶ್ರ ಮಾಡಿ ಪಶು ಆಹಾರಗಳಲ್ಲಿ ಉಪಯೋಗಿಸಬಹುದು. ಈ ಬೈಪಾಸ್ ಆಹಾರದ ತಯಾರಿಕೆಯ ಖರ್ಚು, ವೆಚ್ಚ ಮತ್ತು ಉಪಯುಕ್ತತೆಯನ್ನು ಗಮನಿಸಿದಾಗ ಅಧಿಕ ಹಾಲು ಉತ್ಪಾದಿಸುವಂಥ ಈ ಮಿಶ್ರತಳಿ ಹೈನು ರಾಸುಗಳಿಗೆ ಈ ಆಹಾರ ಬಹಳ ಸೂಕ್ತ ಅಂತ ಕಂಡುಬಂದಿದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ದಾಳಿನ ಕಾರ್ಯಕ್ರಮದಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ, ನಂತರ ಕೃಷಿ ಅನುಭವಗಳಿಂದ ಕುರಿತು ಮಡಿಕೇರಿ ತಾಲೂಕು ಬೆಟ್ಟಗೇರಿಯ ಕಡ್ಲೇರ ತುಳಸಿ ಮೋಹನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ದಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಿಧನ ಸುದ್ದಿ. ಕೊಟ್ಟ ಮಂಚಳ್ಳಿ ಕಾರಳನ ತೀತಿರ ಸಿ ಬೆಳ್ಳೆಪ್ಪ ಬೊಳ್ಳು ಅಯ್ಯಂಗ ಇಂದು ಪೊಲಾಕ ಮರಣಪಟ್ಟಿತು. ತೀತಿರ ಸಿ ಬೆಳ್ಳೆಪ್ಪ ಬೊಳ್ಳು ಅಯ್ಯಂಡ ಆಕೇರಿ ಕಾರ್ಯ ನಾಳೆ ಮಜ್ಜಣ 12 ಕಾಲಂಗ್ ತೀತಿರ ಒಕ್ಕ ತೂಟಂಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ್ನ ರೋಷನ್ ಅಸಂತ್. ಜಂಪೆನ ವಿವರ. ಮಂಗಳೂರು ವಿಶ್ವವಿದ್ಯಾನಿಲಯ, ಕೊಡಗು ವಿಶ್ವವಿದ್ಯಾನಿಲಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಕಡೆಯಿಂದ ನಾಳೆ ಮತ್ತೆ ನಾಡಿದ್ದು 2 ದಿನ ಬೆಳಿಗ್ಗೆ 10:30 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಬಾಡಲಿ 74ನೇ ಪ್ರತಿಭೋತ್ಸವ ಮತ್ತೆ ಕಾಲೇಜಿನ ವಾರ್ಷಿಕೋತ್ಸವ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಶಾಸಕ ಡಾ ಮಂತರ್ಗೌಡ, ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಸ್ ಅಶೋಕ ಆಲೂರ, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಹಂಗಿ ರೇಡಿಯೋಲಜಿಸ್ಟ್ ಡಾ ಶ್ಯಾಮ್ ಅಪ್ಪಣ್ಣವ್ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಕಡೆಯಿಂದ ಇಂದು ಮಡಿಕೇರಿಪೇಟೆನ ಭಾರತೀಯ ವಿದ್ಯಾಭವನ ಸಭಾಬಾಡಲಿ ಕವಿತೆಗಳ ಮಳೆ ಅಂತ ಹೇಳುವ ಕಾರ್ಯಕ್ರಮ ನಡೆತು. ಮಳೆ ಮಳೆಗಾಲ ಅಂತ ಹೇಳುವ ವಿಷಯದ ಕುರಿತು 25ಕ್ಕೂ ಜಾಸ್ತಿ ಕವಿಗ ಕವನಗಳ ಓದಿದವು. ಕಾರ್ಯಕ್ರಮದಲ್ಲಿ ಸಾಹಿತಿ ಸ್ಮಿತಾ ಅಮೃತರಾಜ್ ಚೆಂಬು, ಹಿರಿಯ ಸಾಹಿತಿ ಕಸ್ತೂರಿ ಗೋವಿಂದಮಯ್ಯ, ಬಿಜಿ ಅನಂತ ಶಯನ, ಹಂಗೆ ಮಕ್ಕಳ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲವು ಸೇರಿದಂಗೆ ಮುಖ್ಯ ಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಹಂಗೆ ಕುಶಾಲನಗರ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜಿನ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 22ಕ್ಕೆ ಬೆಳಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ ಕುಶಾಲನಗರದ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜಲ್ಲಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಎಸ್ಎಸ್ಎಲ್ಸಿಗಿಂತ ಕಮ್ಮಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಹಂಗೆ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನು ಪಡ್ಕೊಂಡಿರೋ ಸರಿಯಾದ ದಾಖಲಾತಿಗೊಟ್ಟಿಗೆ ಮೇಳಲ್ಲಿ ಭಾಗವಹಿಸಕಂತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿಡು. ಮಡಿಕೇರಿ ಪೇಟೆದ ಹೊಸ ಖಾಸಗಿ ಬಸ್ ಸ್ಟ್ಯಾಂಡ್ನ ವೃತ್ತಕ್ಕೆ ಸ್ವಾಮಿ ವಿವೇಕಾನಂದರ ಹೆಸರಿನ, ಹಂಗೆ ಇಂದಿರಾ ಕ್ಯಾಂಟೀನ್ನ ಹತ್ತಿರ ಇರುವ ಬಸ್ ಸ್ಟ್ಯಾಂಡ್ನ ಉದ್ಯಾನವನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿನ ಸುರು ಮಾಡಿಕೆ ನಗರಸಭೆ ತೀರ್ಮಾನ ಮಾಡಿತ್ತು. ಇದರ ಕುರಿತಂಗೆ ಏನಾದರೂ ಸಲಹೆ ಮತ್ತು ಆಕ್ಷೇಪಣೆಗಿದ್ದರೆ ಇದೇ ತಿಂಗಳ ತಾರೀಕು 30ರೊಳಗೆ ನಗರಸಭೆಯ ಕಚೇರಿಗೆ ತಿಳಿಸಕೂತ ಪೌರಾಯುಕ್ತರು ತಿಳಿಸಿಡೋ. ಅಂಚೆ ಅದಾಲತ್ತಿನ ಸಭೆ ಇದೇ ತಿಂಗಳ ತಾರೀಕು 30ಕ್ಕೆ ಬೆಳಿಗ್ಗೆ 11:30 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರದಲ್ಲಿ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರಗಿದ್ದರೆ ಇದೇ ತಿಂಗಳ ತಾರೀಕು 28ರೊಳಗೆ ಕಚೇರಿಗೆ ತಿಳಿಸಕೂತ ಅಂಚೆ ಅಧೀಕ್ಷಕರು ತಿಳಿಸಿಡೋ. ಉತ್ತರ ಕರ್ನಾಟಕ ವುಮೆನ್ಸ್ ಫೌಂಡೇಶನ್ನ ಕಡೆದ ಹುಬ್ಬಳ್ಳಿ ನಡೆದ ರೂರು ಬೀಟ್ರು ಮತ್ತು ಇಡೂರು ಬೀಟ್ರು ಓಟದ ಪೈಪೋಟಿಲಿ ಬಂಗಾರಕೋಡಿ ವಿದ್ಯಾ ಹರೀಶವ್ ಭಾಗವಹಿಸಿ ಚಿನ್ನ ಮತ್ತು ಬೆಳ್ಳಿ ಪದಕ ಪಡ್ಕೊಂಡು ಸಾಧನೆ ಮಾಡಿಳು. ವಿದ್ಯೆವು ಪೆರಾಜೆ ಗ್ರಾಮದ ಬಂಗಾರಕೋಡಿ ಹರೀಶ್ ಅವರ ಹೆಣ್ಣು. ಕೊಡಾವೆರ ಕೊಡಾಟ ಸಂಘಟನೆ ಕಡೆಯಿಂದ ನಡೆಸುವ ಬಾಳೋಪಾಟರ ಬಬ್ಬಗ್ಗ ಕೊಡವ ಕುಟುಂಬಗಳ ನಡುವಿನ 2.5 ವರ್ಷದ ಬಾಳೋಪಾಟ್ ಪೈಪೋಟಿಲಿ ಚೇರಡ್ಡ ತಡ್ಡ ಸುರುಡ ಕಡ್ಡಿಗಡ್ಡ ತಡ್ಡ 2ನೇ ಹಾಗೆ 7 ನಡುವಿನ ಓಡಿಯಡ್ಡ ಕುಟುಂಬ ತಡ್ಡದ ಊರ್ಲೇ ಇರಾವರ ಪಡ್ಕೊಂಡಳು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆನ ಸರ್ವರ್ ನಿರ್ವಹಣಾ ಕೆಲಸನ ಇದೇ ತಿಂಗಳ ತಾರೀಕು 28ರಿಂದ ನಿಲ್ಲಿಸಿವೆ. ಆದ್ದರಿಂದ ಜೂನ್ ತಾರೀಕು 27ರೊಳಗೆ ಪಡಿತರ ಸಾಮಾನುಗಳ ತಕೊಡಕುತ್ತ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಡೋ. ಕೆಪ್ಪೇಗೌಡರ ಜಯಂತಿ ಆಚರಣೆಗೆ ಸಂಬಂಧ ಸರಿಯಾದ ತಯಾರಿ ಮಾಡಿಕೊಡಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ರಜ್ಜುಡೇಗೌಡವು ಸೂಚನೆ ಕೊಟ್ಟಳು. ಮಡಿಕೇರಿಪೇಟೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ನಡೆದ ಸಭೆಯಲ್ಲಿ ಮಾತಾಡಿ ನಾಡ ಪ್ರಭು ಒಳ್ಳ ಆಡಳಿತಗಾರ ಕೆಪ್ಪೇಗೌಡರ ಜಯಂತಿರ ಇದೇ ತಿಂಗಳ ತಾರೀಕು 27ಕ್ಕೆ ಮಡಿಕೇರಿ ಕೊಡಗು ಗೌಡ ಸಮಾಜದಲ್ಲಿ ಆಚರಣೆ ಮಾಡಿವೆ. ಇದಕ್ಕೆ ಬೇಕಾದ ಎಲ್ಲ ತಯಾರಿನ ಸರಿಗೆ ಮಾಡಿ ಕಡಿತ ಅವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಹರ್ ಅಂಗನ್ ಯೋಗ ಎಲ್ಲರ ಮನೆಯಲ್ಲಿ ಯೋಗ ಅಂತ ಹೇಳುವ ಘೋಷವಾಕ್ಯದೊಟ್ಟಿಗೆ ಇದೇ ತಿಂಗಳ ತಾರೀಕು 21ಕ್ಕೆ ಮಡಿಕೇರಿಯಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏರ್ಪಾಡಾಟು. 1000ಕ್ಕೂ ಜಾಸ್ತಿ ಯೋಗಪಟುಗ ಭಾಗವಹಿಸುವ ನಿರೀಕ್ಷೆ ಹುಟ್ಟುತ್ತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಸಿ ರೇಣುಕಾದೇವಿಯವು ತಿಳಿಸಿಳು. ಅಂದು ಬೆಳಿಗ್ಗೆ 6:30 ಗಂಟೆಗೆ ಯೋಗಪಟುಗಳ ಸಮಾವೇಶ ಹಾಗೆ 7 ಗಂಟೆಗೆ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮನ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಉದ್ಘಾಟನೆ ಮಾಡಿವೆ. ಅಧ್ಯಕ್ಷತೆಯನ್ನ ಶಾಸಕ ಡಾಕ್ಟರ್ ಮಂತರ್ಗೌಡ ವಹಿಸಿವೆತ್ತ ಅವು ಮಾಹಿತಿ ಕೊಟ್ಟಳು. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೇಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಇತ್ತೀಚೆಗೆ ನಿಧನರಾದ ಚೆಟ್ಟಿಮಾನಿ ಕುಂದಚೇರಿ ಗ್ರಾಮನ ಕೆದಂಬಾಡಿ ಆರ್ ರಾಜು ಮತ್ತೆ ಅವರ ಪತ್ನಿ ಜಾನಕಿ ಅವರ ಅತಿಥಿ ಕರ್ಮಾಂತರನ ನಾಳೆ ಸೋಮವಾರ ಹಗಲು 11 ಗಂಟೆಗೆ ಚೇರಂಬಾಣೆ ಗೌಡ ಸಮಾಜ ಕಾರುಗುಂದಲಿ ನಡೆಸಿಕೆ ತೀರ್ಮಾನಿಸಿಳು. ಊರವು ನೆರೆಕರೆವು ನೆಂಟರಿಷ್ಟರೆಲ್ಲ ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ಬರೋಕೂತ ಕೇಳಿಕೊಂಡಳು. ಮೃತರ ಮಕ್ಕ ಅರುಣ ಸುಗುಣ ಕುಟುಂಬಸ್ಥರು ಮತ್ತೆ ಆಡಳಿತ ಮಂಡಳಿ ಗೌಡ ಸಮಾಜ ಚೇರಂಬಾಣೆ. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ ಗಳು, ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಡ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೈಂಜ ಬೊಳ್ಳಿಯಾಚೆಯಿಂದ ಹುತಿಕೇರಿ ಟೌನ್ ಚೊಟ್ಟೆ ಅಂಡ ಮಾಡ ಅನಿಲ ಅಂಡ ಶ್ರೀ ದುರ್ಗಿ ಮೆಡಿಕಲ್ ಸ್ಟೋರ್ ಶುರುವಾಯಿತು. ಸಾರ್ವಜನಿಕಂಗಾ ಇದನ್ನ ಪ್ರಯೋಜನ ಪಡೆದು ಕಟವ. ಆತ್ಮೀಯ ಗೆಳತಿಯರೇ, ಕಥೆ, ಕವನ, ಕವಿತೆ, ಲೇಖನ, ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡಿದ ಕ್ಷಣಗಳು, ಮರೆಯಲಾರದ ಸಂಬಂಧ, ತವರು ಮನೆಯ ಸಂಬಂಧ. ಇಲ್ಲಿಯ ಅನುಭವ ಸವಿರುಚಿ, ಹೊಸ ರುಚಿ, ಅಬ್ಬಬ್ಬಾ, ಓಹೋ, ಆಹಾ ಎಂದದ್ದು. ಒಟ್ಟಾರೆ ಗೆಳತಿಯರೇ, ನಿಮ್ಮ ಮನದ ಭಾವನೆಗೆ ಒಂದು ಅಪರೂಪದ ವೇದಿಕೆ ಅದೇ ಪತ್ರ ಸೌರಭ, ಮಡಿಕೇರಿ ಆಕಾಶವಾಣಿಯ ಮಹಿಳಾ ಲೋಕದಲ್ಲಿ. ತಡ ಯಾಕೆ? ಮನಸ್ಸಿಗೆ ಸ್ವಲ್ಪ ಕಸರತ್ತು, ಬರೆಯಲು ಬೇಕೇ ಬೇಕು ಒತ್ತು. ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ 23. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ, ಪಿನ್ಕೋಡ್ 571201. ಗಮನಿಸಿ, ನಿಮ್ಮ ಪತ್ರಗಳು ತಲುಪಲು ಕಡೆಯ ದಿನಾಂಕ ಇದೇ 23. ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಮಂಗಳೂರು ವಿಶ್ವವಿದ್ಯಾನಿಲಯ, ಕೊಡಗು ವಿಶ್ವವಿದ್ಯಾನಿಲಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ರಾದನೆಯಲ್ಲಿ ನಾಳೆ ಪಿಂಜಿ ಇರುವುದಾಗ ನಗರತ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಸಭಾ ಬಡೇಲಿ 74th ಪ್ರತಿಭೋತ್ಸವ ಪಿಂಜ ಕಾಲೇಜ್ರ ಕಾಲತರಣಮೆ ನಡಪ. ಇರುವುದಾಗ ಪೊಲಕ 10:30 74th ಕಾಲೇಜ್ರ ಕಾಲತರಣಮೆ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಮಂತರ್ಗೌಡ, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಪಿಂಜ ರೇಡಿಯೋಲಜಿಸ್ಟ್ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ, ಕೊಡಗು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಸ್ ಅಶೋಕ್ ಆಲೂರು ಕೂಡನಕ್ಕೆ ಘನಪಟ್ಟವು ಕೂಡಿಯಾಡುವ. ಅಂತಾರಾಷ್ಟ್ರೀಯ ಯೋಗ ದಿನತ್ರ ಮಾರಿಪತ್ತು ಜಿಲ್ಲಾಡಳಿತ ಪಿಂಜ ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಯುಷ್ ಇಲಾಖೆ, ಜಿಲ್ಲಾ ಯೋಗ ಸಂಘಟನೆ ಇಂಗಡ ಕೂಡು ಕೂಟತ್ತು ನಗರತ್ರ ಮುಖ್ಯ ರಸ್ತೆಯಲ್ಲಿ ನಿನ್ನಂದು ಯೋಗ ಜಾಥಾ ನಡೆದಿತ್ತು. ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್, ನಗರತ್ರ ಗಾಂಧಿ ಪರಂಬಲು ಚಾಲನೆ ಕೊಡ್ತಿದ್ದು ತಕ್ಕ ಬರಂದಾವು. ಪ್ರತಿಯೊಬ್ಬನ ಆರೋಗ್ಯಕ್ಕೆ ಯೋಗ ತುಂಬ ಸಹಕಾರಿಯಪ್ಪ. June 21 ನಡೆಪಕೊಳ್ಳೋ ಯೋಗ ದಿನಾಚರಣೆಯಲ್ಲಿ ಸ್ಕೂಲ್ ಮಕ್ಕ ಪಿಂಜ ಎಲ್ಲಾ ಇಲಾಖೆಯ ಸಿಬ್ಬಂದಿಯ ಕೂಡಿಯಾಡೋಣದು ಅವಣುಚಿ. ಜಾಥಾತ್ ನಗರಸಭೆ ಅಧ್ಯಕ್ಷ ಅನಿತಾ ಪೂವಯ್ಯ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್ ಕೂಡನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜದು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಪಿಂಜ ಕುಶಾಲ್ ನಗರ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜ್ ಇಂಗಡ ಕೂಡು ಕೊಟ್ಟದ್ದು ಇದೇ 20 ಪೊಲಕ 10:30 ಮಜಡ 3 ಗತನೆ ಕುಶಾಲ್ ನಗರ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜ್ಲಿ ಚಾಕ್ರಿ ಮೇಳ ನಡಪ. ಈ ಚಾಕ್ರಿ ಮೇಳದ SSLC ಕಿಂಜ ಕಮ್ಮಿ, SSLC, PUC, ITI, ಡಿಪ್ಲೊಮಾ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ಪಡೆದ ಹಿಂಗ ತಂಗಡ ಒತ್ತ ದಾಖಲೆಯೊಡೆ ಹಾಜರಾಕಲು. ಅವರ ಮಾಹಿತಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಇಲ್ಲೆಂಗಿ 08 7 5 5 5 1 ಈ ನಂಬರ್ನ ಸಂಪರ್ಕ ಮಾಡಲು ಒಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿಯ ಹಿಂಗ ಅರಚಿಟ್ಟಿತು. ಕೊಡವಾಮೆರ ಕೊಂಡಾಟ ಸಂಘಟನೆ ನಡ್ತುವನತ ಬಾಳೋಪಾಟ್ರ ಬಂಬಂಗ ಕೊಡೋ ಒಕ್ಕಡೊಕ್ಕಡ ದಂಡನೆ ಕಾಲತ್ರ ಬಾಳೋಪಟ್ಟು ಪೈಪೋಟಿಲಿ ಚೇನಂಡ ಒಕ್ಕಕರ ಆದ್ಯ ಇನಾಮ ಪಡೆದಿತ್ತು. ಕನ್ನಿಂಗಂಡ ದಂಡನೆ ಸ್ಥಾನ ಅಂದನೆ ಏಳುನಾಡು ಓಡಿಯಂಡ ಒಕ್ಕಕರ ಮೂಂದನೆ ಇನಾಮ ಪಡೆದಿತ್ತು. ಕೊಡವಾಮೆರ ಕೊಂಡಾಟ ಸಂಘಟನೆಯ ಉಪಾಧ್ಯಕ್ಷ ಮಾಳೇಟ್ರ ಅಜಿತ್ ಪೂವಣ್ಣ ಹಿಂಗ ಕೊರವಕಾರಿಕೆ ವಹಿಸಿಂಜತ್ತು. ಅಂದನೆ ಸ್ಪರ್ಧಾ ಸಂಚಾಲಕ ಪಿಂಜ ಸಂಘಟನೆಯ ಕಾರ್ಯದರ್ಶಿ ಕುಂಜಿರ ಗಿರೀಶ್ ಭೀಮಯ್ಯ ಹಿಂಗ ತೀರ್ಪುಗಾರಿಕೆ ನಡೆದುಚಿ. ಪೊನ್ನಂಪೇಟೆ ತಾಲೂಕರ 4 ಹೋಬಳಿ ಕೇಂದ್ರ ಅನ್ನ ಪೊನ್ನಂಪೇಟೆ, ಹುದಿಕೇರಿ, ಶ್ರೀಮಂಗಲ ಪಿಂಜ ಬಾಳೆಲೆ ತಾಲೂಕು ಮಟ್ಟತ್ರ ಪೌತಿಕಾತೆ ಆಂದೋಲನ ಪಿಂಜ ಕಂದಾಯ ಅದಾಲತ್ ಕಾರ್ಯಕ್ರಮ ಸರ್ಕಾರ ಆದೇಶ ಪೋಲೆ ನಡಪ. ಇದೇ 21 ಪೊನ್ನಂಪೇಟೆ, 28 ಹುದಿಕೇರಿ, July 5 ಶ್ರೀಮಂಗಲ ಪಿಂಜ July 12 ಬಾಳೆಲೆ ಹೋಬಳಿ ಕೇಂದ್ರದ ಕಂದಾಯ ಕಚೇರಿಯಲ್ಲಿ ಪೌತಿಕಾತೆ ಆಂದೋಲನ ನಡಪ. ಆಯಾಯ ಭಾಗದ ನಾಗರಿಕಂಗ ಬೊಳೆಕಾರ ಸಾರ್ವಜನಿಕಂಗ ಕೂಡಿಯಾಡಿತು ತಂಗಡ ಸಮಸ್ಯೆಗೆ ಪರಿಹಾರ ಕಂಡೋಲು. ಈ ನಿಟ್ಟಿನಲ್ಲಿ ಇಲಾಖೆಂಜೆ ಏರ್ಪಾಡು ಮಾಡಿತಿಳ್ಳ ಪೌತಿಕತೆ ಪಿಂಜ ಕಂದಾಯ ಅದಾಲತ್ ಕಾರ್ಯಕ್ರಮತ್ತು ಕೂಡಿಯಾಡೋನಕ್ಕೆ ತಹಶೀಲ್ದಾರ್ ಪ್ರಶಾಂತ್ ಎಂಗ ಅರಚಿಟ್ಟಿತು. ಅಂಚೆ ಅಲ್ಲದ